ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೆಳಗರೆ ಸಮಯ 7:20. ಜನಪದ ಸಂಗೀತ. ಮಾತು ನರೇಗಾ ನಿರಂತರ ಉದ್ಯೋಗ, ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಾಳೆ ಸಂಜೆ 5:30 ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕಾರವಾರ. ಕಾರ್ಯಕ್ರಮದಲ್ಲಿ ನರೇಗಾ ಯೋಜನೆಯ ದುಡಿಯೋಣ ಬಾ ಅಭಿಯಾನದ ಕುರಿತು ಮಾಹಿತಿ ಹಾಗೂ ನರೇಗಾ ಯೋಜನೆಯ ಜಿಲ್ಲಾ ಐಇಸಿ ಸಂಯೋಜಕರಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಸಚಿನ್ ಬಂಡ್. ತಪ್ಪದೆ ಕೇಳಿ ನಾಳೆ ಸಂಜೆ 5:30 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮಾತು ನರೇಗಾ ನಿರಂತರ ಉದ್ಯೋಗ. ಇಂದಿನ ಜನಪದ ಸಂಗೀತದಲ್ಲಿ ಕೇಳಿ ಪರಶುರಾಮ ಮಾದಪ್ಪ ಗೌಡರ್ ಅವರಿಂದ ಭಜನಾ ಪದಗಳು. ಮುಂದೆ ಕೇಳಿ ಬರತೀನಿ ಅಂದನಲ್ಲ ಶರಣ ಇನ್ನೂ ಬರಲಿಲ್ಲ. ಭರತೀನಂದನಲ್ಲ ಶರಣ ಇನ್ನೂ ಬರಲಿಲ್ಲ, ಭರತೀನಂದನಲ್ಲ ಶರಣ ಇನ್ನೂ ಬರಲಿಲ್ಲ. ಹೃದಯದೊಳಗ ನಮ್ಮ ವಾತುಲ್ಲಸಿತು ನಾಳ ಹೆಸರಾಯಿತು ನಗರ ಹೆಸರ ಇಡುವ ತೊಟ್ಟಿಲಾಗಿ